ಓಂ ಅನುಭವ ಸೋಪಾನಂ ಶಾಸ್ತ್ರಾಚಾರ್ಯೋಪದೇಶೇನ ತರ್ಕೈ ಶಾಸ್ತ್ರಾನುಸಾರಿಭಿಃ ಸರ್ವಸಾಕ್ಷಿತಯಾತ್ಮಾನಂ ಸಮ್ಯಂ ನಿಶ್ಚಿತ್ಯ ಸುಸ್ಥಿರಂ ಸ್ವಾತ್ಮನೋನ್ಯತಯಾ ಭಾತಂ ಸಮಸ್ತಮವಿಶೇಷತಃ ಸ್ವಾತ್ಮಮಾತ್ರತಯಾ ಬುದ್ಧ್ವಾ ಪುನಃ ಸ್ವಾತ್ಮಾನಮದ್ವಯಂ ಶುದ್ಧಂ ಬ್ರಹ್ಮೇತಿ ನಿಶ್ಚಿತ್ಯ ಸ್ವಯಂ ಸ್ವಾನುಭವೇನ ಚ ನಿಶ್ಚಯಂ ಚ ಸ್ವಚಿನ್ಮಾತ್ರೇ ವಿಲಾಪ್ಯಾವಿಕ್ರಿಯೇ ದ್ವಯೇ ವಿಲಾಪನಂ ಚ ಚಿದ್ರೂಪಂ ಬುದ್ಧ್ವಾ ಕೇವಲರೂಪತಃ ಸ್ವಯಂ ತಿಷ್ಠೇದಯಂ ಸಾಕ್ಷಾತ್ ಬ್ರಹ್ಮವಿಪ್ರವರೋ ಮುನಿಃ ಸ್ವಸ್ವಪ್ನಸ್ವಪ್ರಬೋಧೇನ ಸ್ವಮಾತ್ರಂ ಭಾಸತೆ ಯಥಾ ತಥಾ ಜಾಗ್ರತ್ ಪ್ರಪಂಚೋಪಿ ಸ್ವಯಂ ಸ್ಯಾತ್ ಸ್ವಪ್ರಬೋಧತಃ ಸ್ವಸ್ವಪ್ನಸ್ವಾತಿರೇಕೇಣ ಯಥಾ ನಾಸ್ತಿ ತಥೈವ ಚ ಸ್ವಜಾಗ್ರತ್ವಾತಿರೇಕೇಣ ನಾಸ್ತಿ ತೇನಾಹಮದ್ವಯಃ ಸೋಪಾನಕ್ರಮತೋ ಲಬ್ಧಂ ವಿಜ್ಞಾನಂ ಯಸ್ಯ ಸುಸ್ಥಿರಂ ತಸ್ಯ ಮುಕ್ತಿಃ ಪರಾ ಸಿದ್ಧಾ ಸತ್ಯಮೇವ ಮಯೋದಿತಂ ಓ